ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಮೂಲತಃ ಬಾಳಗೋಡು ಗ್ರಾಮತ್ರ ಬೆಂಗಳೂರು ಜಯನಗರತ ವಾಸ ಇಂಜ ಮಾಚಿಟ್ಟಿರ ಪೌತಿ ಕುಟ್ಟಪ್ಪ ಅಯ್ಯಂಗಡಮವ ಗೋಪಾಲ ಮಣ್ಣಪ್ಪ ಅಯ್ಯಂಗ ಇಂದು ಮರಣಪಟ್ಟಿತು. 78 ವಯತ್ರ ಮಾಚಿಟ್ಟಿರ ಗೋಪಾಲ ಮಣ್ಣಪ್ಪ ಅಯ್ಯಂಗಳ ದಫನ ಕಾರ್ಯ ನಾಳೆ ಮಜ್ಜನ ಬೆಂಗಳೂರು ನಡಪ. ಮುತ್ತಾರ್ಮುಡಿ ಗ್ರಾಮದ ತೆಕ್ಕಡೆ ದಿವಂಗತ ಕುಶಾಲಪ್ಪ ಅವರ ಮಗ ಅನಂತ ಅವರು ಇಂದು ನಿಧನರಾದರು. 89 ವರ್ಷ ಪ್ರಾಯದ ತೆಕ್ಕಡೆ ಅನಂತ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮುತ್ತಾರ್ಮುಡಿ ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಸರ್ಕಾರ ವಾರತ್ರಚನೆಯ ಚಪಿಂಜ ನಾರಾಚರಂದ್ ಕರ್ಫ್ಯೂ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲೆರ 5 ತಾಲೂಕು ಎಲ್ಲ ತರತರ ವ್ಯಾಪಾರ ವಹಿವಾಟು ವಾಹನ ಸಂಚಾರ ಇಲ್ಲತೆ ಜನ ಕರ್ಫ್ಯೂಕ್ ಸಹಕಾರ ಕೊಡ್ತಿತ್ತು. ದೂರ ದೂರ ಅವಶ್ಯ ವಸ್ತು ವ್ಯಾಪಾರ ಮಾತ್ರ ಇಂತು ಅನಾವಶ್ಯ ತಿರುಗಾಡುವಂಕ ಪೊಲೀಸ್ ಇಲಾಖೆ ದಂಡ ಇಟ್ಟಿತು. ಕಾನೂನು ಬಿಸಿ ಮುಟ್ಟುಚಿಟ್ಟ ವರದಿ ಅನ್ನದಲ್ಲತೆ ಅವಶ್ಯ ಉಳ್ಳೆಂಕ ವಾಹನ ತಪಾಸಣೆ ಮಾಡಿತು, ಸಂಚಾರಕ್ಕೆ ಅನುವು ಮಾಡಿಕೊಡ್ತಿತ್ತು. ಸುಮಾರು ಕಾಲತಿಂಜ ಅನುಕಂಪ ಆಧಾರಿತ ಚನ್ನ ಇಲಾಖೆಯಿಂದ ಚಾಕ್ರಿಕರಳ ನೇಮಕ ಮಾಡಿಯೇ ಇಂತು ಇದೀಗ ಶಿಕ್ಷಣ ಇಲಾಖೆ ಈ ತರತರ ನೇಮಕಾತಿ ಮಾಡಿಯೋಕ್ಕೆ ಪರೀಕ್ಷೆ ಕಡ್ಡಾಯ ಮಾಡಿತು. ಅನುಕಂಪ ಆಧಾರಿತ ಚಾಕ್ರಿ ಪಡೆದನುಳ್ಳ ಇಂಕ ಆಡಳಿತಾನುಭವ ಕಂಪ್ಯೂಟರ್ ಜ್ಞಾನ ಭಾಷರ ಮೀದ ಇಲ್ಲತ ಪುಡುತ ಕೂಡನಿಕೆ ಫಲತರ ಕೊರವು ಆನೊಂಡು ಶಿಕ್ಷಣ ಇಲಾಖೆಯಲ್ಲಿ ಪೆರ್ತು ತಾಪತ್ರಾಪ ಇಂತು ಆನೊಂಡು ಸಿ ದರ್ಜೆ ಚಾಕ್ರಿಕಾರ 100 ಮಾರ್ಕ್ರ ಪರೀಕ್ಷೆ ಎಳೆದಿದ್ದು ಪಾಸಾಂಡೊಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿಟ್ಟಿತು. ಸುಮಾರು ದಂಡರೆ ಕಾಲ ತಿಂಜ ಅಳತು ಪಡಿಪ ಮಕ್ಕ ಸ್ಕೂಲ್ ಇಲ್ಲತೆ ಬೌಸನೆ ಪಾಳು ಮಾಡುವ ಸ್ಥಿತಿಗೆ ಬಂತು. ಈ ನೊಂಡು ಪಡಿಪ ಮಕ್ಕ ಖಿನ್ನತೆ ಮಾನಸಿಕ ತಾಪತ್ರೆ ಬಾಲ್ಯ ಮಂಗಲ ಪಿಂಜ ಚೆರ್ಪತೆ ಕೆಯುವನಿಕೆ ಆಯಿತು. ಇಕ್ಕಾಕಲೇ ಸರ್ಕಾರ 15 ಬೈತಾನ ಮಕ್ಕಕ್ಕೆ ಚೂದು ಮದ್ದು ಕೊಡ್ತನುಂಡು ಇನ್ನೆಚ್ಚಕ್ಕೂ ಮುನ್ನೆಚ್ಚರಿಕೆ ಕ್ರಮ ಅಡುತ್ತಂಡು ಸ್ಕೂಲ್ ಬಂದ್ ಮಾಡತೆ ಪಾಠ ಮಾಡುವನಿಕೆ ಕ್ರಮ ಅಡುತ್ತೊಂಡು ಒಂದು ಕಾರ್ಮಿಕ ಸಂಘತರ ರಾಜ್ಯ ಕಾರ್ಯದರ್ಶಿ ಸಲಹೆ ಮಾಡಿತು. ಹೈಸ್ಕೂಲ್ ಪಿಂಜ ಪಿಯು ಕಾಲೇಜಲ್ಲಿ ಓದಿಂಡುಳ್ಳ ಮಕ್ಕಕ್ಕೆ ಇದಕ್ಕೆ ಸರ್ಕಾರತರ ನಿರ್ದೇಶನ ಪೋಲೆ ಕೋವಿಡ್ ಚೂದು ಮದ್ದು ಕೊಡ್ತನುಂಡು. ಆಚೆಂಗಿ ಬೋರೆ ಬೋರೆ ಕಾರಣ ತಿಂಜ ಇದೇ ವಯಸ್ಸರ ಮಕ್ಕ ಸ್ಕೂಲ್ ಕಾಲೇಜು ಬುಟ್ಟಿತು ಆನುಂಡು ಅಂತ ಮಕ್ಕಳ ಪತ್ತೆ ಮಾಡಿತು ಐಂಗಕ್ಕೂ ಚೂದು ಮದ್ದು ಕೊಡ್ಕೊಂಡು ಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ ಎಣ್ಣಿತು. ಜಿಲ್ಲೆಯಲ್ಲಿ ಇಂದು 131 ಪುದಿಯ ಕೋವಿಡ್ ಕಾಯಿಲೆ ಕಂಡು ಬಂತು. ಪತ್ತಾಳ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಯಿತು. ಇದೀಗ ಜಿಲ್ಲೆಯಲ್ಲಿ 647 ಸಕ್ರಿಯ ಪ್ರಕರಣ 109 ಕಂಟೈನ್ಮೆಂಟ್ ವಲಯ ಗುರುತು ಮಾಡಿತು. ತಾಲೂಕುವಾರ್ ವಿವರ ಮಡಿಕೇರಿಯಲ್ಲಿ 32 ವಿರಾಜಪೇಟೆಯಲ್ಲಿ 48 ಸೋಮರಪೇಟೆಯಲ್ಲಿ 46 ಪಾಸಿಟಿವಿಟಿ ರೇಟ್ 7.15 ಉಂಡು ಜಿಲ್ಲಾಧಿಕಾರಿ ಕೋವಿಡ್ ಮಾಹಿತಿ ತಂತು. ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ಆದನೆಯಲ್ಲೂ ಪೊನ್ನಂಪೇಟೆಯಲ್ಲುಳ್ಳ ಆಮಕ್ಕ ಪೊಮ್ಮಕ್ಕಡ ಕ್ರೀಡಾ ವಸತಿ ಸ್ಕೂಲ್ಗೆ ಇದೇ ತಿಂಗಳ 17 ಪೊನ್ನಂಪೇಟೆರ ಮಿನಿ ಕಳಿಪರಂಬಲು 18 ಮಡಿಕೇರಿಯರ ಜನರಲ್ ತಿಮ್ಮಯ್ಯ ಜಿಲ್ಲಾ ಕಳಿಪರಂಬಲು 19 ಸೊಮರ್ಪೇಟೆರ ಕೂಡಿಗೆ ಕ್ರೀಡಾ ಸ್ಕೂಲ್ ಪರಂಬಲು ಆಯ್ಕೆ ನಡಪ ನಿರ್ಕ ಮಾಡನ ಈ 3 ನಾಳಂಕ್ಯರಂದು ಪೊಲಕ 9.5 ಗಂಟೆಗೆ ಪೆದ ನೋಂದಣಿ ಮಾಡಿಯೊಂಡು ದಂಡಾರ್ಥ 9 ಮೀದ ಪುಟ್ಟಿತಿರೊಂಡು ಕಳಿಕಾರಡ ಎತ್ತರ 150 ಸೆಂಟಿಮೀಟರ್ ಇರೊಂಡು 8 ಕ್ಲಾಸ್ಗೆ ಮಾತ್ರ ಪ್ರವೇಶ ಅವಕಾಶ ಇಪ್ಪ ತಡಿರ ತಾಕತ್ರ ವೈದ್ಯಕೀಯ ದೃಢೀಕರಣ ಪತ್ರ ಕಡ್ಡಾಯ ಎಂದು ಇಲಾಖೆಯ ಸಹಾಯಕ ನಿರ್ದೇಶಕಂಗ ಅರಿಚಿಟ್ಟಿತು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯತರ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರತರ ಆದನೆಯಲ್ಲಿ ಐಬಿಪಿಎಸ್ ರಾಷ್ಟೀಕೃತ ಬ್ಯಾಂಕ್ಲಿ ಅಧಿಕಾರಿ ಪಿಂಜ ಗುಮಾಸ್ತ ಚಾಕ್ರಿಕ್ ನಡೆಸುವ ಪೈಪೋಟಿ ಪರೀಕ್ಷೆಗೆ 45 ದಿನತರ ತರಬೇತಿ ಕೊಡಪ ಇರಾತೆ ಉಳ್ಳವು ಇದೇ ತಿಂಗಳ 14 ಉಳಿಲು ಪೆದ ನೋಂದಣಿ ಮಾಡಿಯೋಲು. ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ಜನಾರೋಗ್ಯ ಕೇಂದ್ರ ಕೂಡನಿಕೆ ಬೋರೆ ಬೋರೆ ಸಂಸ್ಥೆರ ಕೂಟಾದ ನೆಲು ಮಾನಸಿಕ ಆರೋಗ್ಯ ಸೇವೆಗೆ ಸಂಬಂಧಪಟ್ಟ ಯುವ ಪರಿವರ್ತಕ ಚಾಕ್ರಿಕ್ ಇರುವ 1 ಲಿಂಜಿ 35 ಬೈತ್ರ ಪದವಿ ಪಿಂಜ ಆಂಗಂಜ ಏರ ಓದನ ಕನ್ನಡ ಪಾಜನ ಛಾಯೋಡೆ ಪರೆವ ಕೆಲಸ ಮಾಡೋಕೆ ನಲ್ಲ ಪುರುಡುಳ್ಳೆಂಗಳುಂಡು ಅರ್ಜಿ ಹಾಕಿತು. ಇಲಾಖೆಗೆ ಅರ್ಜಿ ಒಪ್ಪಿಚಿಡೋಕೆ ಇದೇ ತಿಂಗಳ 21 ಆಕಿರಿ ನಾಳೆ. ಸೈನಿಕ ಕಲ್ಯಾಣ ಪಿಂಜ ಪುನರ್ವಸತಿ ಇಲಾಖೆ ಕಾರ್ಯಾಲಯತರ ಪ್ರಭಾರ ಜಂಟಿ ನಿರ್ದೇಶಕಗಳ ಖುದ್ದು ಕಾಂಬಕ್ಕೆ ವಾರತ್ರ ಬೆಳಚೆ ಪಿಂಜ ಬುಳ್ಳ್ಯಾಚೆ ಕಾರ್ಯಾಲಯತರ ಕೆಲಸತ್ರ ನಾರತ ಅವಕಾಶ ಉಂಡು ಎಂದು ಇಲಾಖೆರ ಜಂಟಿ ನಿರ್ದೇಶಕಂಗ ಅರಿಚಿಟ್ಟಿತು. ಇಲ್ಲಿಗೆ ಬೈಟತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827 2000 18. ಜೊಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಪುಸ್ತಕ ಪ್ರಕಟಣೆ ಯೋಜನೆ ಅಡಿ ಪುಸ್ತಕಗಳನ್ನ ಪ್ರಕಟಿಸಿಕೆ ಉದ್ದೇಶಿಸಿದ್ದು, ಅದರಿಂದ ಲೇಖಕರು ಅರೆಭಾಷೆ ಕತೆ, ಕವನ, ಲೇಖನ, ವಿಚಾರ ಸಾಹಿತ್ಯ, ಲಲಿತ ಪ್ರಬಂಧ, ಸಂಶೋಧನಾ ಕೃತಿಗಳ ಹಿಂಗೆ ಬೇರೆ ಬೇರೆ ಬರಹಗಳಿದ್ದರೆ ಹಸ್ತಪ್ರತಿಗಳನ್ನ ಅಕಾಡೆಮಿಗೆ ಸಲ್ಲಿಸುವಂಗೆ ರಿಜಿಸ್ಟ್ರಾರ್ ಅವರು ತಿಳಿಸಿದಳು. ಹಂಗೆ ಹಸ್ತಪ್ರತಿಗಳನ್ನ ಕೊಡುಗೆ ಆಕೇರಿ ದಿನ ಬರುವ ತಿಂಗಳ ಫೆಬ್ರವರಿ ತಾರೀಕು 15 ಆಗಿದ್ದದೆ. ಸಶಸ್ತ್ರ ಪಡೆಗಳಿಂದ ರಿಟೈರ್ಡ್ ಆದ ಸೈನಿಕರಿಗೆ ಸೇನೆ ಅರೆ ಸರ್ಕಾರಿ ಸಂಸ್ಥೆಯೊಟ್ಟಿಗೆ ವೃದ್ಧಾಶ್ರಮನ ಪಾವತಿ ಆಧಾರದ ಮೇಲೆ ಶುರು ಮಾಡಿಕೆ ಯೋಜಿಸಿದ್ದು, ಇದರ ಉಪಯೋಗನ ಪಡ್ಕೊಳ್ಳುವ ಮಾಜಿ ಸೈನಿಕರು ತಮ್ಮ ಹೆಸರುಗಳನ್ನ ಇದೇ ತಿಂಗಳ ತಾರೀಕು 20 ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇಲ್ಲಿ ಕೊಡಕುತ್ತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದಳು. ಕೊಡಗು ಜಿಲ್ಲೆಯಲ್ಲಿ ಇಂದು ಒಟ್ಟು 131 ಕೊರೋನಾ ಸೋಂಕಿತರು ಕಂಡುಬಂದಳು. ಮಡಿಕೇರಿ ತಾಲೂಕಲ್ಲಿ 32, ವಿರಾಜಪೇಟೆ ತಾಲೂಕಲ್ಲಿ 48, ಸೋಮರಪೇಟೆ ತಾಲೂಕಲ್ಲಿ 46 ಪ್ರಕರಣಗಳಿದ್ದು, ಜಿಲ್ಲೆಯಲ್ಲಿ ಇಲ್ಲಿ ಮುಟ್ಟ 36,602 ಪ್ರಕರಣಗಳಾಗಿದ್ದು, ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 109 ಆಗಿಟ್ಟುತ್ತ ಜಿಲ್ಲಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದಳು. ಕೋವಿಡ್ 19 ಹಿನ್ನೆಲೆ 2021-22 ಸಾಲಿನ ಕೊಡಗು ಜಿಲ್ಲಾ ವ್ಯಾಪ್ತಿನ ಹೋಟೆಲ್, ರೆಸಾರ್ಟ್ ಉದ್ದಿಮೆದಾರರು, ಟೂರ್ಸ್ ಅಂಡ್ ಟ್ರಾವೆಲರ್ಸ್ ಆಪರೇಟರ್ಸ್ಗಳಿಗೆ ಆಸ್ತಿ ತೆರಿಗೆ ಪಾವತಿ ಮಾಡಿಕೆ 50% ರಿಯಾಯಿತಿ ಮತ್ತು 3 ಕರೆಂಟ್ ಡಿಮ್ಯಾಂಡ್ ಫಿಕ್ಸ್ಡ್ ಡೆಪಾಸಿಟ್ ಮನ್ನಾ ಸೌಲಭ್ಯನ ಸರ್ಕಾರ ಘೋಷಣೆ ಮಾಡಿಟ್ಟು, ಅದರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಸಂಸ್ಥೆನ ನೋಂದಣಿ ಮಾಡಿಕೊಳ್ಳುವಂಗೆ ಪ್ರವಾಸೋದ್ಯಮ ಇಲಾಖೆನ ಉಪನಿರ್ದೇಶಕರು ಮನವಿ ಮಾಡಿದಳು. ಎಲ್ಪಿಜಿ ಸಿಲಿಂಡರ್ಗಳನ್ನ ಗ್ರಾಹಕರಿಗೆ ಡೋರ್ ಡೆಲಿವರಿ ಕೊಡುವ ಸಂದರ್ಭದಲ್ಲಿ ಗ್ರಾಹಕರಿಂದ ಜಾಸ್ತಿ ಹಣಕ್ಕೆ ವಸೂಲಿ ಮಾಡುತ್ತಿರುವ ಬಗ್ಗೆ ದೂರು ಬಂದಿದ್ದು, ರೆಗ್ಯುಲೇಷನ್ ಆಫ್ ಸಪ್ಲೈ ಅಂಡ್ ಡಿಸ್ಟ್ರಿಬ್ಯೂಷನ್ ಆದೇಶ 2000 ಸ್ಪಷ್ಟ ಉಲ್ಲಂಘನೆಯಾಗಿದ್ದು, ಈ ಆದೇಶನಂಗೆ ಗ್ಯಾಸ್ ಸಿಲಿಂಡರ್ಗಳನ್ನ ಸರಬರಾಜು ಮಾಡುವ ಸಂದರ್ಭದಲ್ಲಿ ಗ್ಯಾಸ್ ಏಜೆನ್ಸಿಯವು ಸರ್ಕಾರ ನಿಗದಿಪಡಿಸಿದ ಹಣಕ್ಕಿಂತ ಜಾಸ್ತಿ ತಗೊಂಡರೆ ಕಟ್ಟುನಿಟ್ಟಿನ ಕ್ರಮ ತಗೊಂಡವೆ, ಅದರಿಂದ ಜಾಸ್ತಿ ಹಣ ತಗೊಂಡ್ರೆ ಉಪನಿರ್ದೇಶಕರ ಕಚೇರಿಗೆ ಇಲ್ಲರೆ ಆಯಾ ತಾಲೂಕು ತಹಶೀಲ್ದಾರ್ ಕಚೇರಿಗೆ ದೂರು ಕೊಡುವಂಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆನ ಉಪನಿರ್ದೇಶಕರು ತಿಳಿಸಿದಳು. ಕೊಡಗು ಜಿಲ್ಲೆಯಲ್ಲಿ ಬೆಳೆ ಹಾನಿ ಸಂಬಂಧ 13 ಹಂತದಲ್ಲಿ 613 ಜನ ರೈತ ಬ್ಯಾಂಕ್ ಖಾತೆಗಳಿಗೆ 8.71 ಕೋಟಿ ಬೆಳೆ ಪರಿಹಾರನ ಜಮೆ ಮಾಡಿದ್ದು, ಈ ವರ್ಷ ಬೆಳೆ ಹಾನಿ ಸಂಬಂಧ ಒಟ್ಟು 47,757 ರೈತರ ಖಾತೆಗಳಿಗೆ ರೂಪಾಯಿ 63.59 ಕೋಟಿ ಪರಿಹಾರನ ಆಧಾರ್ ಬೇಸ್ಡ್ ಪೇಮೆಂಟ್ಲಿ ಹಣನ ವರ್ಗಾವಣೆ ಮಾಡಿರುತ್ತ ಜಿಲ್ಲಾಧಿಕಾರಿಯವರು ಮಾಹಿತಿ ಕೊಟ್ಟಳು. ಕರ್ನಾಟಕ ಸರ್ಕಾರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜನ ಆರೋಗ್ಯ ಕೇಂದ್ರ, ನಿಮ್ಯಾನ್ಸ್ ಬೆಂಗಳೂರು ಇವರ ಕೂಡುಕೊಟ್ಟಲ್ಲಿ ಅನುಷ್ಠಾನ ಆಗಿರುವ, ಹಾಗೆ ರಾಜ್ಯ ಸರ್ಕಾರದ ಅನುದಾನಿತ ಯೋಜನೆಯಾದ ಯುವಜನ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಸೇವೆಗಳ ಸಮಗ್ರ ಅಭಿವೃದ್ಧಿ ಮತ್ತು ಅನುಷ್ಠಾನ ಯೋಜನೆಯಡಿಯಲ್ಲಿ ಯುವ ಪರಿವರ್ತಕರಿಗಾಗಿ ಕೆಲಸ ಮಾಡಿಕೆ ಅರ್ಹರಿಂದ ಅರ್ಜಿ ಕರೆದಳು. ಹೆಚ್ಚಿನ ಮಾಹಿತಿಗೆ ಕ್ಷೇತ್ರ ಸಂಪರ್ಕಾಧಿಕಾರಿ ಅವರನ್ನ ಸಂಪರ್ಕಿಸಕತ್ತ ಇಲಾಖೆನ ಪ್ರಕಟಣೆಯಲ್ಲಿ ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827 2000 18. ಕೇಳಿದರೆ ಸಮಯ ಈಗ 7 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75 ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.

ಅದಲ್ಲದೆ ಪ್ರತಿ ವರ್ಷ ನೀಟ್ ಎಕ್ಸಾಮಲ್ಲಿ ಬರೆಯೋರು ಸಹ ಅದರ ಸಂಖ್ಯೆ ತುಂಬ ಜಾಸ್ತಿ ಇದೆ. ಐ ಟಿ ಸೆಕ್ಟರಲ್ಲಿ ನಾವು ಮಾತಾಡಬೇಕಾದ್ರೆ ನಾವು ಎಕನಾಮಿ ವೀಕ್ ಆಗಿದೆ ಅಂತ ಹೇಳ್ಬೋದು, ಅಥವಾ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ನಿರುದ್ಯೋಗಿತನ ಏನಿದೆ ಅಂತ ಹೇಳ್ತೀವಿ ಅದು ಜಾಸ್ತಿ ಇದೆ ಅಂತ ಹೇಳಿ ವಾದಕ್ಕೆ ಬರಬಹುದು. ಆದರೆ ಕಳೆದ 2 ವರ್ಷಗಳಿಂದ ಈ ಅನ್ಎಂಪ್ಲಾಯ್ಮೆಂಟ್ ಅಂತ ನಾವೇನು ಕರಿತಿದ್ದೇವಲ್ಲ ಅದು ಒಂದು ಮಟ್ಟಕ್ಕೆ ಅದು ಸ್ಥಗಿತ ಆಗಿದೆ ಅಂತಲೂ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಐ ಟಿ ಸೆಕ್ಟರಲ್ಲಿ ಪ್ರಾಮುಖ್ಯತೆಯಿಂದ ನೋಡಿದ್ರೆ ಅದರಲ್ಲಿ ಬಂದು ಮಾರ್ಕೆಟ್ ಸ್ಟೆಬಿಲೈಸ್ ಆಗಿದೆ. ಮಾರ್ಕೆಟ್ ಸ್ಟೆಬಿಲೈಸೇಷನ್ ಅಂತ ನಾವೇನ್ ಕರಿತೀವಲ್ಲ, ಅದರಲ್ಲಿ ಒಂದು ವರ್ಷದಿಂದ ನೆಕ್ಸ್ಟ್ ವರ್ಷಕ್ಕೆ ಹೋಗಬೇಕಾದ್ರೆ ಒಂದು ಮನುಷ್ಯನಿಗೆ ಎಷ್ಟು ಪರ್ಸೆಂಟೇಜ್ ಅವರು ಹೈಕ್ ಸ್ಯಾಲ್ರಿ ಹೈಕ್ ಅಲ್ಲಿ ಏನು ಮಾತಾಡ್ತೀವಲ್ಲ ಅದು ಆಲ್ಮೋಸ್ಟ್ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಆಲ್ಮೋಸ್ಟ್ 100% ಜಂಪ್ ಆಗಿದೆ. ಸೊ ಇವಾಗಷ್ಟೇ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಹೊರಗಡೆ ಬರೋಂಥ ಸ್ಟೂಡೆಂಟ್ಸಿಗೆ ಇವಾಗ ಅದರದ್ದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ಅದು ಕಮ್ಮಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ 1-2-3 ವರ್ಷಗಳಿಂದ ನೋಡಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ನಾವೇನು ಐ ಟಿ ಸೆಕ್ಟರ್ಸಲ್ಲಿ ಕರಿತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗಿ ಒಂದು ಸ್ಟ್ಯಾಂಡ್ ತಗೊಂಡಿದೆ. ಅದು ಕೋವಿಡ್ ನಂತರ ಆಗಿರೋ ಪರಿಸ್ಥಿತಿಲಾದ್ರೆ ಅದರದ ಪ್ರಮಾಣತೆ ಇನ್ನೂ ಹೆಚ್ಚಿಗೆ ನಾವು ನೋಡಲಿಕ್ಕೆ ಬಯಸ್ತೇವೆ. ಯಾಕಂತಂದ್ರೆ ನಾವು ಆರೋಗ್ಯ ಸೇತುವೆ ಆ್ಯಪ್ ಇರ್ಬೋದು ಅಥವಾ ಬೇರೆ ಆ್ಯಪ್ಗಳಿರ್ಬೋದು, ಅಂತ ಆ್ಯಪ್ಸ್ಗೆ ಐ ಟಿ ಸೆಕ್ಟರ್ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತಲೂ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಪರ್ಸೆಂಟೇಜ್ ವೈಸ್ ನಾವು ತಗೊಳ್ಳೋದಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾತ್ರ ಸುಮಾರು $7.8 billion ಇಂಡಸ್ಟ್ರಿ ಆಗಿದೆ. ಸೊ ನಾವು ಎಕನಾಮಿಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಸಹ ನಾವು ಅದರಲ್ಲಿ ನಾವು ಕಾಣಿಸ್ಕೊಳ್ತೇವೆ. ಸೊ 2025 ಪ್ರೊಜೆಕ್ಷನ್ಸ್ ನಾವು ನೋಡಿದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸಿಕ್ಕಾಪಟ್ಟೆ ಜಾಸ್ತಿ ಬೆಳೆತನ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಲಿ ಅಥವಾ ಐ ಟಿ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಲಿ ಯಾರು ಪಾಸ್ಔಟ್ ಆಗ್ತಾರಲ್ಲ ಅವ್ರಿಗೆ ಸಹ ಜಾಬ್ ಆಪರ್ಚುನಿಟಿ ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಲ್ಲದೆ ಮಷೀನ್ ಲರ್ನಿಂಗ್ ಅಂತ ನಾವೇನ್ ಹೇಳ್ತೀವಿ, ಇವಾಗ ನಾವು ಅಲೆಕ್ಸಾ ಇರ್ಬೋದು ಅಥವಾ ಸಿರಿ ಇರ್ಬೋದು, ಅದನ್ನ ನಾವು ಯೂಸ್ ಮಾಡೋ ಮಷೀನ್ ಲರ್ನಿಂಗ್ ಏನಿರುತ್ತಲ್ಲ ಆ ಮಷೀನ್ ಲರ್ನಿಂಗು ಸಹ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ NLP ಅಂತ ನಾವೇನ್ ಕರಿತೀವಿ ಅದರಲ್ಲೂ ಸಹ ನಾವು ಡೆವಲಪ್ಮೆಂಟ್ಸ್ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಆ ಡೆವಲಪ್ಮೆಂಟ್ ಎಷ್ಟು ಪರ್ಸೆಂಟೇಜ್ಗೆ 2020 ತನಕ ನಾವು ನೋಡಿದೀವಿ ಅಂದ್ರೆ ಶೇಕಡಾ 52% ಅದು ಇನ್ಕ್ರೀಸ್ ಆಗಿರ್ಲಿಕ್ಕೆ ಚಾನ್ಸಸ್ ಇದೆ. ಇಂಟರ್ನ್ಯಾಷನಲ್ ಡೇಟಾ ಕಾರ್ಪೊರೇಷನ್ ಅವರ ರೆಕಾರ್ಡ್ಸ್ ಪ್ರಕಾರ ನಾವು ತಗೊಳ್ಳೋದಾದ್ರೆ $2.8 billion ಇಂಡಸ್ಟ್ರಿಯಲ್ಲಿ ಸಾಫ್ಟ್ವೇರ್ ಸೆಗ್ಮೆಂಟ್ ಮಾತ್ರ ಇನ್ಕ್ರೀಸ್ ಆಗಿದೆ. ಅದಲ್ಲದೆ ಇವಾಗ ನಾವು ಕೋವಿಡ್ ನಂತರ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಕ್ಕಾಪಟ್ಟೆ ಯುನೋ ಯೂತ್ ಇನ್ವಾಲ್ವ್ ಆಗ್ತಾ ಇದಾರೆ ಅಥವಾ ದೊಡ್ಡವರು ಸಹ ಆಗಿರ್ಬೋದು ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಇಂಡಸ್ಟ್ರಿಲಿ ಅವ್ರು ಇನ್ವಾಲ್ವ್ ಆದಾಗ ಅದಕ್ಕೆ ತಕ್ಕಂಗೆ ಡೆವಲಪರ್ಸು ಇನ್ಕ್ರೀಸ್ ಆಗ್ತಾ ಇರ್ತಾರೆ, ಅದ್ರ ತಕ್ಕಂಗೆ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸು ಇನ್ಕ್ರೀಸ್ ಆಗ್ತಾ ಇರ್ತವೆ. ಸ್ಮಾರ್ಟ್ ಫೋನ್ ಟೆಕ್ನಾಲಜಿ ಬಗ್ಗೆ ನಾವು ಮಾತಾಡೋದಾದ್ರೆ ಸ್ಮಾರ್ಟ್ ಫೋನ್ಸ್ ಇನ್ಕ್ರೀಸ್ ಆಗಿದೆ. ಈ ವರ್ಕ್ ಫ್ರಮ್ ಹೋಮ್ ಅಂತ ಮನೆಯಿಂದ ನಾವು ಕೆಲಸ ಮಾಡೋಂಥದ್ದೇನಿರಲಿ ಅಥವಾ ಮನೆಯಿಂದ ಆಟಾಡೋಂಥದ್ದೇನಿರಲಿ ಅಥವಾ ಮತ್ತೆ ಮನೆಯಿಂದ ಕಲಿಯೋಂಥದ್ದೇನಿರಲಿ ಇವೆಲ್ಲ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಲ್ಯಾಪ್ಟಾಪ್ಸ್ಗಳು ಮತ್ತೆ ಮೊಬೈಲ್ ಫೋನ್ಸ್ಗಳು ಸಹ ನಾವು ಅದನ್ನ ಇನ್ಕ್ರೀಸ್ ಆಗಿ ನೋಡ್ತಾ ಇದ್ದೀವಿ. ಅದಲ್ಲದೆ ವೆಬ್ ಕ್ಯಾಮ್ಸ್ ಇರಬಹುದು ಅಥವಾ ಆನ್ಲೈನ್ದು LED ಲೈಟಿಂಗ್ಸ್ ಇರ್ಬೋದು, ನಮ್ಮ ಫೇಸ್ ಚೆನ್ನಾಗಿ ಕಾಣಬೇಕು ಅಥವಾ ಆನ್ಲೈನಲ್ಲಿ ನಾವು ಪಾಠ ಮಾಡಬೇಕಾದ್ರೆ ಅಥವಾ ನಾವು ಪಾಠ ಕೇಳಿಸ್ಕೊಳ್ಬೇಕಾದ್ರೆ ಏನು ನಮ್ಮ ಲೈಟಿಂಗ್ ಸಿಸ್ಟಮ್ಸ್ ಚೆನ್ನಾಗಿರಬೇಕು ಅಂದ್ಕೊಳ್ತೀವಲ್ಲ ಅದು ಸಹ ಆ ಇಂಡಸ್ಟ್ರಿಗಳು ಸಹ ಇನ್ಕ್ರೀಸ್ ಆಗ್ತಾ ಇದೆ. ಇದು ಒಂದು ಸರ್ಕಲ್ ಇದ್ದಾಗೆ ಅದು ಆ ಇಂಡಸ್ಟ್ರೀಸ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಅಂತಂದರೆ ಅದಕ್ಕೆ ಇರೋ ಹಾರ್ಡ್ವೇರ್ ಟೆಕ್ನಾಲಜೀಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದು ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಇರ್ಬೋದು ಅಥವಾ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ಗಳಾಗಿರ್ಬೋದು ಅವು ಕೂಡ ಇನ್ಕ್ರೀಸ್ ಆಗುತ್ತೆ. ಅವೆಲ್ಲ ಇನ್ಕ್ರೀಸ್ ಆದಾಗ ಅದು ನ್ಯಾಚುರಲ್ ಆಗಿ ಏನಾಗುತ್ತೆ ಅಂತಂದರೆ ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಆ ಸೆಕ್ಟರ್ಸಲ್ಲಿ ಇನ್ಕ್ರೀಸನ್ನು ನಾವು ನೋಡ್ತೇವೆ. ಸೊ ಆನ್ಲೈನ್ ಗೇಮಿಂಗ್ ಮಾತ್ರ ನಾವು ತಗೊಂಡ್ರೇನು ಸಹ ಆಲ್ಮೋಸ್ಟ್ 29,000 crore ಅಷ್ಟು ಅದು ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಇವಲ್ಲದೆ ಸ್ಟಾರ್ಟ್ಅಪ್ ಕಂಪನಿಗಳ ಬಗ್ಗೆ ನಾವು ಮಾತಾಡೋದಾದ್ರೆ 2018 ಸ್ಟಾರ್ಟ್ಅಪ್ ಕಂಪನೀಸ್ಗಳು ಇನ್ನೂ ತುಂಬ ರೈಸ್ ಅನ್ನು ನೋಡಿದೆ. 2016 ಯಾವಾಗ ಸ್ಟಾರ್ಟ್ಅಪ್ ಕಂಪನೀಸ್ ನಾವು ಸ್ಕಿಲ್ ಇಂಡಿಯಾ ಪ್ಲಾಟ್ಫಾರ್ಮ್ ಅಂತ ನಾವೇನು ಕರಿತೀವಲ್ಲ ಅದರಲ್ಲಿ ಶುರು ಆದಾಗ ಅಥವಾ ಡಿಜಿಟಲ್ ಇಂಡಿಯಾ ಪ್ಲಾಟ್ಫಾರ್ಮ್ ಶುರು ಆದಾಗ ಸ್ಟಾರ್ಟ್ಅಪ್ ಕಂಪನಿಗಳು ಸಹ ಅದೇ ಟೈಮಲ್ಲಿ ಸ್ಟಾರ್ಟ್ ಆಗಿದ್ವು. ಅವು ಸ್ಟಾರ್ಟ್ ಆದಾಗ ಪರ್ ಡೇ ಇವತ್ತಿನ ದಿನ ಬರೀ IT ಸೆಕ್ಟರ್ಸಲ್ಲಿ ಮಾತ್ರ ಸ್ಟಾರ್ಟ್ಅಪ್ಸ್ ನಾವು ನೋಡೋದಾದ್ರೆ 2-3 companies ಪ್ರತಿ ದಿನ ಅದು ರಿಜಿಸ್ಟರ್ ಆಗ್ತಾ ಇರುತ್ತೆ ಸ್ಟಾರ್ಟ್ಅಪ್ ಕಂಪನಿ ಕಾರ್ಪೊರೇಷನ್ ಅವ್ರು ಏನು ಹೇಳ್ತಾರೆ. ಇಷ್ಟು ಪರ್ಸೆಂಟೇಜ್ ನಮ್ಮಲ್ಲಿ